ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಸಿದ್ಧತೆ, ಪಾಲಿಕೆ ಅಧಿಕಾರಿಗಳಿಂದ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಚ್ ದೇವರಾಜ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೇವೆ. ಇವತ್ತು ವಿಜ್ಞಾನ ಅನ್ನುವಂಥದ್ದು ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಈ ಹೈನು ಮತ್ತೆ ಪಶುಸಂಗೋಪನೆ ಇಂಥವೆಲ್ಲವೂ ಕೂಡ ಬಹಳ ಹಿಂದೆ ಈ ಕೃಷಿ ಸಂಬಂಧಿತ ವಿಜ್ಞಾನದ ಅಡಿಯಲ್ಲಿ ಕಲಿತಾ ಇದ್ದಂತಹ ವಿಷಯಗಳು. ಆದ್ರೆ ಇವತ್ತು ಸಂಶೋಧನೆ ಹೆಚ್ಚಾದ ಹಾಗೆ, ಜ್ಞಾನದ ತಿಳಿವಳಿಕೆ ಹೆಚ್ಚಾದಂತೆ, ಜ್ಞಾನದ ಒಂದು ಅರಿವು ಹೆಚ್ಚಾದಂತೆ, ಇವತ್ತು ಒಂದೊಂದು ವಿಷಯಕ್ಕೂ ಕೂಡ ಇವತ್ತು ನಾವು ಹೆಚ್ಚೆಚ್ಚು ಪದವಿಗಳು ಇರುವಂತದನ್ನ ಕಾಣಬಹುದು. ಅದಕ್ಕಾಗಿ ಪ್ರತ್ಯೇಕ ಸಂಸ್ಥೆಗಳು ಇರುವಂತದನ್ನು ಕೂಡ ನೋಡಬಹುದು. ನಾನಾಗ್ಲೇ ಹೇಳಿದಾಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದು ಆಗಿತ್ತು. ಆನಂತರ ಪಶುಸಂಗೋಪನೆ ಮತ್ತೆ ಪಶುವೈದ್ಯಕೀಯ ವಿಜ್ಞಾನದ ಅಡಿಯಲ್ಲಿ ಬಂತು. ಈಗ ಹೈನು ತಾಂತ್ರಿಕತೆ ಅನ್ನುವಂಥದ್ದೇ ಒಂದು ಪ್ರತ್ಯೇಕವಾದಂತಹ ವಿಭಾಗ ಆಗಿದೆ. ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಗಳನ್ನ ನೀಡಲಾಗುತ್ತೆ. ಆ ಪದವಿಯನ್ನ ನೀಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಸಂಸ್ಥೆಗಳಿದ್ದಾವೆ, ಕಾಲೇಜುಗಳಿದ್ದಾವೆ. ಅಲ್ಲಿ ಪದವಿ ಮತ್ತೆ ಸ್ನಾತಕೋತ್ತರ ಪದವಿ, ಸಂಶೋಧನಾ ಪದವಿಗಳನ್ನು ಕೂಡ ನೀಡಲಾಗುತ್ತೆ. ಈ ಹೈನು ತಾಂತ್ರಿಕತೆ ಅಂತ ಅಂದ್ರೆ ಏನು, ಯಾವೆಲ್ಲ ಪದವಿಗಳನ್ನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀಡಲಾಗುತ್ತೆ, ನಮ್ಮ ದೇಶದಲ್ಲಿ ಹೈನು ಉದ್ಯಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ, ಮತ್ತು ಈ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಯನ್ನ ಪಡೆದಂತವ್ರಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳು ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜ ನಾಯ್ಕ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಇವತ್ತು ಹೈನು ಉದ್ಯಮ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಹಾಲು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ಕೂಡ ತಲುಪಿದ್ದೇವೆ. ಈ ಹೈನು ತಾಂತ್ರಿಕತೆ ಅಂತ ಅಂದ್ರೆ ಏನು? ಹೈನು ತಾಂತ್ರಿಕತೆ ಅಂದ್ರೆ ವಿಜ್ಞಾನದಲ್ಲಿ ಹೈನುಗಾರಿಕೆಯನ್ನ ಅಳವಡಿಸಿಕೊಂಡು ವೈಜ್ಞಾನಿಕವಾಗಿ ಅದನ್ನ ಅಭ್ಯಾಸ ಮಾಡೋದು ಮತ್ತೆ ಅದರ ಬಗ್ಗೆ ಸಂಸ್ಕರಣೆ ಮಾಡೋದು. ಆ ಒಂದು ದೃಷ್ಟಿನಲ್ಲಿ ಹೈನು ತಾಂತ್ರಿಕತೆ ವಿಜ್ಞಾನವನ್ನೇ ಒಂದು ವಿಷಯವನ್ನಾಗಿ ಅಳವಡಿಸಿ ಇವತ್ತು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಇದೊಂದು ಸಪರೇಟ್ ಕೋರ್ಸ್ ಅನ್ನಾಗಿ ನಾವು ಕಲಿತಾ ಇದ್ದೀವಿ. ನಮ್ಮ ದೇಶದಲ್ಲಿ ಈ ಹೈನು ಉದ್ಯಮದ ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತೀರಾ? ಯಾಕೆ ಅಂತ ಅಂದ್ರೆ ಹೈನು ತಾಂತ್ರಿಕತೆಯ ಬಗ್ಗೆ ಇವತ್ತು ಪ್ರತ್ಯೇಕವಾಗಿ ಶಿಕ್ಷಣವನ್ನ ನೀಡಲಾಗ್ತದೆ ಅಂತ ಅಂದ್ರೆ ಆ ಒಂದು ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿರಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಹೈನು ಉದ್ಯಮ ಅನ್ನುವಂಥದ್ದು ಬೆಳವಣಿಗೆಯನ್ನ ಕಂಡಿದೆ? ನೋಡಿ, ಪ್ರಪಂಚದಲ್ಲಿ ಸರಿ ಸುಮಾರು 930 ದಶಲಕ್ಷ ಟನ್ ಅಷ್ಟು ನಾವು ಹಾಲನ್ನ ಉತ್ಪಾದನೆ ಮಾಡ್ತಾರೆ. ಅದರಲ್ಲಿ 24% ಪಾಲು ನಮ್ಮ ದೇಶದಿಂದಲೇ ಶೇರ್ ಮಾಡ್ತೀವಿ. ಅದರಲ್ಲಿ 2390 ದಶಲಕ್ಷ ಟನ್ನು ವರ್ಷಕ್ಕೆ ನಾವು ಹಾಲನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದ್ರಿಂದ ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹೀಗಾಗಿ ಹೈನು ಉದ್ಯಮಕ್ಕೆ ಬಹಳ ಪ್ರಾಮುಖ್ಯತೆಯಾದ ದೇಶ ಅಂದ್ರೆ ನಮ್ಮ ದೇಶದಲ್ಲಿ. ಇಲ್ಲಿ ಹಲವಾರು ತಾಂತ್ರಿಕತೆಗಳನ್ನ ಬಳಸಿಕೊಂಡು ನಾವು ಹಾಲನ್ನು ಸಂಸ್ಕರಣೆ ಮಾಡೋ ಒಂದು ವಿಭಾಗ ಇಲ್ಲಿದೆ. ನಮ್ಮ ದೇಶದ ಹೈನೋದ್ಯಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದಕ್ಕಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಅನೇಕ ಸಂಸ್ಥೆಗಳು, ಅದರಲ್ಲಿ ನಮ್ಮ ರಾಜ್ಯದ KMF ಕೂಡ ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆ. ಹೀಗೆ ಹೈನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಾಲಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ನೋಡಿ, ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೇನೆ ರಾಷ್ಟ್ರದಲ್ಲಿ ಕ್ಷೀರ ಪಿತಾಮಹ ಅಂತ ಏನು ಡಾಕ್ಟರ್ ವರ್ಗೀಸ್ ಕೆರೂರನ್ನ ಕರೋ, ಅವರಿಗೆ ಗೌರವ ಸಲ್ಲುತ್ತೆ. ಅವರು 1962 ಒಂದು ಸಂಸ್ಥೆಯನ್ನ ಹುಟ್ಟಾಕಿಸ್ತಾರೆ, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಹಾಮಂಡಳಿ. ಆಡಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನೇನು ಕ್ಷೀರೋದ್ಯಮ ಡೆವಲಪ್ಮೆಂಟ್ ಆಗಿದೆಯೋ ಆ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ಅಲ್ಲಿಂದ ಶುರುವಾಗಿದ್ದು ಇವತ್ತು ಏನು ಖೈರಾ ಡಿಸ್ಟಿಕ್ಟ್ ನಲ್ಲಿ ಒಂದು ಕ್ಷೀರ ಕ್ರಾಂತಿನೇ ನಡೀತೋ, ತದನಂತರ ಇವಾಗ ಏನ್ ನಾವು ಆನಂದ್ ಅಂತ ಕರಿತೀವೋ ಅಲ್ಲಿಂದ ಶುರುವಾಗಿದ್ದ ಒಂದು ಕ್ಷೀರ ಕ್ರಾಂತಿ ಇವತ್ತು ಇಡೀ ನಮ್ಮ ದೇಶದಲ್ಲೇ ಸಂಪದ್ಭರಿತವಾದ ಹೈನು ಉದ್ಯಮ ಬೆಳವಣಿಗೆ ಒಂದು ಸಾಕ್ಷಿಯಾಗುತ್ತೆ. ಅದ್ರ ಜೊತೆ ಜೊತೆಗೇನೆ 1965 ಒಂದು ರಾಷ್ಟ್ರೀಯ NDDP ಸಂಸ್ಥೆಯನ್ನು ಹುಟ್ಟಾಕಿಸ್ತಾರೆ ಮಾನ್ಯ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ತಮಗೆಲ್ಲ ಗೊತ್ತಿರೋ ಹಾಗೇನೆ 1970 ಒಂದು ಆಪರೇಷನ್ ಫ್ಲಡ್ ಕ್ಷೀರ ಕ್ರಾಂತಿನ ತಯಾರು ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಬೃಹತ್ಕರವಾದ ಹೈನು ಉದ್ಯಮನ ಬೆಳವಣಿಗೆ ಒಂದು ಸಹಕಾರಿಯಾಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ 1923 ಅನಿಮಲ್ ಹಸ್ಬೆಂಡ್ರಿ ಡೈರಿಂಗ್ ಅನ್ನೋ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಹುಟ್ಟಾಕಿಸ್ತಾರೆ. ಅದು ತಮಗೆಲ್ಲ ಗೊತ್ತಿರೋ ಹಾಗೇನೆ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಅಂತ. ಅಲ್ಲಿ ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರು ಕೂಡ ಅಲ್ಲಿ 20 ದಿನಗಳ ಕಾಲ ಟ್ರೈನಿಂಗ್ ಅನ್ನು ಕೂಡ ಆ ಸಂಸ್ಥೆಯಲ್ಲಿ ತಗೊಂಡಿರ್ತಾರೆ. ಅದ ತದನಂತರ 1955 ಆ ಸಂಸ್ಥೆ ಹರಿಯಾಣದ ಕರ್ನಲ್ ಅನ್ನೋ ಒಂದು ಸ್ಥಳಕ್ಕೆ ಈ ಒಂದು ಸಂಸ್ಥೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಹಾಗೇನೆ 1946 ಒಂದು ಡೈರಿ ಕೋಆಪರೇಟಿವ್ ಆಕ್ಟ್ ನಲ್ಲಿ ಒಂದು ರಿಜಿಸ್ಟರ್ ಆಗಿರೋ ಒಂದು ಖೈರಾ ಡೈರಿ ಪ್ರಪ್ರಥಮವಾಗಿ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗುತ್ತೆ. ತದನಂತರ ಡೈರಿ ಟೆಕ್ನಾಲಜಿ ಅನ್ನೋ ಒಂದು ಏನು ಅಭ್ಯಾಸ ಮಾಡಬೇಕು ಡೈರಿ ಸೈನ್ಸ್ ಕೋರ್ಸ್ ಅನ್ನ ಅದನ್ನ 1989 ಆನಂದ್ ಅನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೈರಿ ಟೆಕ್ನಾಲಜಿ ಒಂದು ಕೋರ್ಸ್ ಅಲ್ಲಿಂದ ನಮ್ಮ ದೇಶದಲ್ಲಿ ಶುರು ಆಗುತ್ತೆ. ಹಾಗಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನ ಹೈನೋದ್ಯಮ ಕೊಡಲೇಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ವಿಜ್ಞಾನನ ನಮ್ಮ ದೇಶದಲ್ಲಿ ಶುರು ಮಾಡ್ತಾರೆ. ಇವತ್ತು ಪಶುಸಂಗೋಪನೆ ಆಗಿರಬಹುದು, ಹೈನುಗಾರಿಕೆ ಆಗಿರಬಹುದು, ಇವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು. ಹಾಗಾಗಿ ಮೊದಲು ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಏನಿರ್ತಾ ಇದ್ವೋ ಅಥವಾ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಏನಿರ್ತಾ ಇದೆಯೋ ಇದರ ಅಡಿಯಲ್ಲಿ ಹೈನುಗಾರಿಕೆ ಮತ್ತೆ ಪಶುಸಂಗೋಪನೆ, ಪಶುವೈದ್ಯಕೀಯ ಇವೆಲ್ಲವನ್ನು ಕೂಡ ಕಲಿಸಲಾಗ್ತಾ ಇತ್ತು. ಈ ಕೃಷಿ VV ಅಂತ ಹೇಳಿ ನಾವೇನ್ ಕರಿತೀವಿ, ಕೃಷಿ ವಿಶ್ವವಿದ್ಯಾನಿಲಯ ಅಂತ ಹೇಳಿ, ಅಲ್ಲಿ ಯಾವ ಯಾವ ಬಗೆಯ ಕೋರ್ಸ್ಗಳಿರುತ್ತೆ ಮತ್ತೆ ಇದಕ್ಕೂ ಕೂಡ ಆದ್ಯತೆಯನ್ನು ನೀಡಲಾಗುತ್ತಾ ಹೇಗೆ? ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಸರಿಸುಮಾರು 5-6 ವಿಶ್ವವಿದ್ಯಾನಿಲಯಗಳು ಈ ಒಂದು ಕೃಷಿಗೆ ಸಂಬಂಧಪಟ್ಟಂತ ಇದಾವೆ. ಅದ್ರಲ್ಲಿ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಮತ್ತೆ ರಾಯಚೂರು, ಹಾಗೇನೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ಆಮೇಲೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಹಾಗೇನೆ ಬೀದರ್ನಲ್ಲಿರುವಂತಹ ಪಶು ವಿಶ್ವವಿದ್ಯಾನಿಲಯ, ಇವೆಲ್ಲವೂ ಕೂಡ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತ ವಿಶ್ವವಿದ್ಯಾನಿಲಯಗಳು. ಆ ಕೋರ್ಸ್ಗಳ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಮುಖ್ಯವಾಗಿ ಪಶುಗೆ ಸಂಬಂಧಪಟ್ಟಂತ ಪಶು ವಿಜ್ಞಾನ ಹಾಗೂ ಹೈನುಗಾರಿಕೆ ಮತ್ತೆ ಮೀನುಗಾರಿಕೆ ವಿಜ್ಞಾನ ಮತ್ತೆ ಕೃಷಿ ವಿಜ್ಞಾನ ಮತ್ತೆ ತೋಟಗಾರಿಕೆ ಮೀನುಗಾರಿಕೆ ಮತ್ತೆ ಸಿರಿಕಲ್ಚರ್ ಮತ್ತೆ ಅರಣ್ಯ ಈ ರೀತಿ ಹಲವಾರು ವಿಜ್ಞಾನಗಳಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳು ಈ ವಿಷಯದ ಅಡಿನಲ್ಲಿ ಬರ್ತವೆ. ಈ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪದವಿಗಳಿದ್ದಾವೆ? ಹೈನುಗಾರಿಕೆಗೆ ಮುಖ್ಯವಾಗಿ ಒಂದೇ ಒಂದು ಪದವಿ, ಹಿಂದೆ ಇದು ಡೈರಿ ಸೈನ್ಸ್ ಅಂತ ಇತ್ತು, ತದನಂತರ ಇದು ಮಾರ್ಪಾಟಾಗಿ ಹೈನು ತಾಂತ್ರಿಕತೆ ಅಂತ ಇದನ್ನ ಕರೀತಾರೆ. ಇದು ಕೃಷಿ ವಿಚಾರ ಅಡಿನಲ್ಲೇ ಬರುವಂತಹ ಒಂದು ಕೋರ್ಸ್ ಇರೋದ್ರಿಂದ ಈ ಒಂದು ಕೋರ್ಸ್ ನೇರವಾಗಿ ನಾವು ತಗೊಳಕ್ ಬರೋದಿಲ್ಲ. ಈಗಾಗಲೇ ನಾನು ಹೇಳ್ದಂಗೆ ಈ ಡೈರಿ ಟೆಕ್ನಾಲಜಿ ಕೋರ್ಸ್ ಸೇರ್ಕೋಬೇಕು ಅಂದ್ರೆ ತಾವು ಇಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡು ರೀತಿಯ ತಾವು ಅರ್ಹತೆ ಪಡ್ಕೋಬಹುದು. ರಾಷ್ಟ್ರೀಯ ಮಟ್ಟದಲ್ಲಿ ತಾವು ಅರ್ಹತೆ ಪಡ್ಕೋಬೇಕು ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ, ಅದರ ಮುಖಾಂತರ ತಾವು ಎಕ್ಸಾಮ್ ಬರ್ಕೊಂಡು ಅಲ್ಲಿಂದ ತಾವು ಪ್ರವೇಶನ ಪಡ್ಕೋಬಹುದು. ಮತ್ತೆ ರಾಜ್ಯ ಮಟ್ಟದಲ್ಲಿ ಬರಬೇಕು ಅಂದ್ರೆ ತಾವು ಇಲ್ಲಿ KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿದೆಯೋ ಅದರ ಮುಖಾಂತರ ತಾವು ಎಕ್ಸಾಮ್ ಬರ್ಕೊಂಡು ಈ ಒಂದು ಕೋರ್ಸ್ ಗೆ ತಾವು ಅಡ್ಮಿಷನ್ ಅನ್ನ ಪಡೆಯಬಹುದು. ಹೈನು ತಾಂತ್ರಿಕತೆ ಪದವಿಗಳನ್ನು ನೀಡತಕ್ಕಂತಹ ಎಷ್ಟು ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ? ಈಗ ಪ್ರಸ್ತುತ ಕರ್ನಾಟಕದಲ್ಲಿ 2 ಮಹಾವಿದ್ಯಾಲಯಗಳು, ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೀದರ್ ಅಡಿನಲ್ಲಿ ಬರುವಂತಹ 2 ಮಹಾವಿದ್ಯಾಲಯಗಳಿದ್ದಾವೆ. ಒಂದು ಹೆಬ್ಬಾಳದಲ್ಲಿರೋ ಬೆಂಗಳೂರು ಹೈನು ಮಹಾವಿದ್ಯಾಲಯ, ತದನಂತರ ಕಲಬುರಗಿಯಲ್ಲಿರುವಂತಹ ಹೈನು ಮಹಾವಿದ್ಯಾಲಯ, ಇವೆರಡೂ ಕೂಡ ಇವತ್ತು ಹೈನು ಮಹಾವಿದ್ಯಾಲಯ ತಾಂತ್ರಿಕತೆಗೆ ಪದವಿಯನ್ನು ನೀಡುತ್ತವೆ. ನಮ್ಮ ಸಮೀಪದ ಅಥವಾ ನೆರೆಹೊರೆಯ ರಾಜ್ಯಗಳಲ್ಲಿಯೂ ಕೂಡ ಈ ತರಹದ ಸಂಸ್ಥೆಗಳಿದ್ದಾವೆ? ಸರಿಸುಮಾರು 56 ಮಹಾವಿದ್ಯಾಲಯಗಳು ಇವತ್ತು ನಮ್ಮ ದೇಶದಲ್ಲಿದ್ದಾವೆ. ಅದರಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಕೂಡ ಇವತ್ತು ಈ ಒಂದು ಪ್ರವೇಶ ನೀಡುತ್ತವೆ. ಮುಖ್ಯವಾಗಿ ಸರ್ಕಾರಿದಲ್ಲಿ ಬಂದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ಕಡಿಮೆ ಇರ್ತವೆ, ಅರೆ ಸರ್ಕಾರಿ ಅಂತ ನಾವು ಹೊಂದಾಣಿಕೆ ಮಾಡಿದ್ರೆ. ಇಲ್ಲಿ ನೇರವಾಗಿ ಅಂದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ತಾವೇನಾದ್ರು ಪ್ರವೇಶ ಪಡೆಯಬೇಕು ಅಂದ್ರೆ ICR ಅಲ್ಲಿಂದ ಹೋಗಬೇಕು, ಇಲ್ಲ ಅಂದ್ರೆ ಆ ರಾಜ್ಯ ರಾಜ್ಯದ ಪ್ರವೇಶ ಮುಖಾಂತರ ತಾವು ಅಡ್ಮಿಷನ್ ಪಡೆಯಬೇಕಾಗುತ್ತೆ. ಅವಾಗಲೇ ಹೇಳಿದ್ರಿ ಈ ಪ್ರವೇಶಾತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡತಕ್ಕಂತಹ ಸಿಇಟಿ ಪರೀಕ್ಷೆ ಏನಿದೆಯೋ ಅದರ ಮೂಲಕ ಬರಬೇಕು, ಅಥವಾ ದೇಶದ ಮಟ್ಟದಲ್ಲಿ ಮಾಡ್ತಕ್ಕಂತಹ ಐಸಿಎಆರ್ ಅವರು ಏನ್ ಪರೀಕ್ಷೆ ಮಾಡ್ತಾರೋ ಈ ಪರೀಕ್ಷೆಯ ಮೂಲಕ ಬರಬೇಕು ಅಂತ ಹೇಳಿ. ಇದು ಹೇಗಿರುತ್ತೆ, ಹೇಗೆ ನಮ್ಮ ವಿದ್ಯಾರ್ಥಿಗಳು ಈ ಮೂಲಕ ಬರ್ತಕ್ಕಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರವೇಶ ಪಡೆಯಕ್ಕೆ ಎರಡ ರೀತಿಯ ಒಂದು ಅಡ್ಮಿಷನ್ ಪ್ರೊಸೆಸ್ ನಡೆಯುತ್ತೆ. ಒಂದು ಮುಖ್ಯವಾಗಿ ನೇರವಾಗಿ ಕೆಸಿಇಟಿ ಇಂದ ಎಕ್ಸಾಮ್ ನಡೆಸಿ ಅಲ್ಲಿ ಪಿಸಿಎಂಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಈ ನಾಲ್ಕು ಕೋರ್ಸ್ಗಳ ಸಿಇಟಿ ರ್ಯಾಂಕಿಂಗ್ ಮೇಲೆ ತಮ್ಮ ಪ್ರವೇಶ ನಡೆಯುತ್ತೆ. ಇನ್ನೊಂದು ಮುಖ್ಯವಾದ ಅಂದ್ರೆ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳಿಗೆ ವಿಶೇಷವಾದ ಕೃಷಿ ಕೋಟಾನ ಕೊಟ್ಟು ಅವರಿಗೆ ಶೇಕಡ 50% ರಿಸರ್ವೇಷನ್ ಅನ್ನ ಅವರಿಗೆ ನೀಡ್ತಾರೆ. ಈ ಒಂದು ಇದರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಿ ಅಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಪರೇಟ್ ಒಂದು ರ್ಯಾಂಕಿಂಗ್ ಅನ್ನ ಮಾಡಿ ಅವರಿಗೆ ಒಂದು ವಿಶೇಷವಾದ ಪ್ರವೇಶ ಮಾಡಕ್ಕೆ ಅವಕಾಶ ಮಾಡ್ತಾರೆ. ಉದಾಹರಣೆಗೆ 100 ಸೀಟ್ ಇದೆ ಅಂದ್ರೆ ಅದರಲ್ಲಿ 75 ಸೀಟನ್ನ ಕೆಸಿಇಟಿ ನಲ್ಲಿ ತಗೊಂಡಾಗ ಅದರಲ್ಲಿ ಮತ್ತೆ 75 ಸೀಟಲ್ಲಿ ಮತ್ತೆ 50-50 ಡಿವೈಡ್ ಆಗಿ ಆ 50 ಜನರಲ್ ಸಿಇಟಿ ನಲ್ಲಿ ತಗೊಂಡರು ಮತ್ತೆ 50% ಅಗ್ರಿಕಲ್ಚರ್ ಕೋಟಾ ತಗೊಂಡರು. ಈ ರೀತಿ ಪ್ರವೇಶ ಪ್ರಕ್ರಿಯೆ ನಡೆಯುತ್ತೆ. ಅದಾದ್ಮೇಲೆ 25% ಅಲ್ಲಿ 15% ಕೋಟಾ ಮತ್ತೆ ಐಸಿಆರ್ ಕೊಡ್ತಾರೆ. ಆ ಐಸಿಆರ್ ನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಈ ಐಸಿಆರ್ ನಲ್ಲಿ ಬರುವಂತಹ ಸಂಸ್ಥೆಗಳಿದಾವೋ ಆ ಎಲ್ಲಾ ರಾಜ್ಯಗಳಿಂದ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ರಾಜ್ಯದ ಮಕ್ಕಳಿಗೆ ಈ ಐಸಿಆರ್ ಮುಖಾಂತರ ಅಡ್ಮಿಷನ್ ಹಾಕಿ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಇನ್ನು ಉಳಿದ 10% ಏನಿದೆಯೋ ಅದು ಎನ್ಆರ್ಐ ಕೋಟಾ ಅಂತ ಕರೀತಾರೆ. ಅದು ಹೊರಗಡೆ ದೇಶದವರಿಗೆ ಇಲ್ಲಾಂದ್ರೆ ಸ್ಪಾನ್ಸರ್ ಮಾಡಿ ಹೊರ ದೇಶದ ಮಕ್ಕಳಿಗೆ ಇಲ್ಲಿ ಅಭ್ಯಾಸ ಮಾಡಕ್ ಕೂಡ ಅವಕಾಶ ಇದೆ. ಇಲ್ಲಿ ಡೈರಿ ಟೆಕ್ನಾಲಜಿ ಅಥವಾ ಹೈನು ತಾಂತ್ರಿಕ ಪದವಿ ಅಂತ ಹೇಳಿ ಇರುತ್ತ, ಎಷ್ಟು ವರ್ಷಗಳ ಒಂದು ಕೋರ್ಸ್ ಆಗಿರುತ್ತೆ? ಇದು 4 ವರ್ಷದ ಕೋರ್ಸ್. 4 ವರ್ಷದ ಕೋರ್ಸ್ ಅಲ್ಲಿ ಸರಿಸುಮಾರು 3.5 ವರ್ಷಗಳ ಕಾಲ ನಾವು ಕಾಲೇಜಿನಲ್ಲಿ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಇನ್ನ ಉಳಿದ 6 ತಿಂಗಳ ಕಾಲ ನಾವು ಹೊರಗಡೆ ಫೀಲ್ಡ್ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಂತೀವೋ KMF ಅಲ್ಲಿ ಇರಬಹುದು, ಬೇರೆ ಬೇರೆ ಒಂದು ಉನ್ನತವಾದ ಮಾಡರ್ನೈಸ್ಡ್ ಡೈರಿ ಪ್ಲಾಂಟ್ ಗಳಿರಬಹುದು, ಅಲ್ಲಿ ನಾವ್ ಏನ್ ಮಾಡ್ತೀವಿ ತರಬೇತಿ ಪಡೆದು ಸರಿಸುಮಾರು 4 ವರ್ಷಗಳ ಕಾಲ ಇದನ್ನ ನಾವು ಅಭ್ಯಾಸ ಮಾಡ್ತಾರೆ. ಈ 4 ವರ್ಷಗಳ ಅವಧಿಯಲ್ಲಿ ಏನನ್ನ ಕಲ್ಸಿಕೊಡ್ಲಾಗುತ್ತೆ? ಇದು ಮುಖ್ಯವಾಗಿ ನಾನು ಡೈರಿ ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಬರೀ ಡೈರಿ ಮುಖ್ಯನೇ ಅಲ್ಲ, ಡೈರಿ ಟೆಕ್ನಾಲಜಿನಲ್ಲಿ ಹೆಚ್ಚು ಪ್ರಾಮುಖ್ಯತೆನ ಡೈರಿ ಪ್ರೊಸೆಸಿಂಗ್ ಅಲ್ಲಿ, ಡೈರಿ ಕ್ವಾಲಿಟಿ ಮೇಲೆ, ಹೀಗೆ ಹಲವಾರು ವಿಷಯಗಳ ಮೇಲೆ ಅಭ್ಯಾಸ ಮಾಡಿದ್ರು ಕೂಡ ಅದ್ರ ಜೊತೆ ಜೊತೆಗೇನೆ ಈ ಫುಡ್ ಸೈನ್ಸ್ ಕೋರ್ಸ್ಗಳು ಕೂಡ ಅದ್ರ ಜೊತೆ ಅಳವಡಿಸಿ ಇಲ್ಲಿ ಏನು ಅಂದ್ರೆ ದೃಷ್ಟಿಕೋನನೇ ಬೇರೆ. ಇಲ್ಲಿ ಯಾವುದೇ ಒಂದು ಆಂಗಲ್ ಅಲ್ಲೂ ಕೂಡ ಈ ಡೈರಿ ಟೆಕ್ನಾಲಜಿ ಏನು ಅಭ್ಯಾಸ ಮಾಡಿದಾರೋ ಅವ್ರು ಯಾವ್ದಾರ ಒಂದು ವಿಭಾಗದಲ್ಲಿ ಫಿಟ್ ಆಗಬೇಕು. ಆ ಒಂದು ಆಂಗಲ್ ಅಲ್ಲಿ ಈ ಡೈರಿ ಟೆಕ್ನಾಲಜಿ ಅವ್ರನ್ನ ಎಲ್ಲಾ ತರವಾದ ಪರಿಪೂರ್ಣ ಒಬ್ಬ ಆಹಾರ ತಂತ್ರಜ್ಞಾನ ಮತ್ತೆ ಹೈನು ತಂತ್ರಜ್ಞಾನ ಎರಡೂ ಕೂಡ ಅಭ್ಯಾಸ ಮಾಡಕ್ಕೆ ಅವಕಾಶನ ಈ ಒಂದು ಕೋರ್ಸ್ ಅಲ್ಲಿ ಅಳವಡಿಸಿದ್ದಾರೆ. ತಾವು ಆಗ್ಲೇ ಹೇಳಿದ್ರಿ ಐಸಿಆರ್ ಕೋಟದಲ್ಲಿ ಕೂಡ ಸೀಟ್ಗಳನ್ನ ಹಂಚಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ. ಐಸಿಆರ್ ಕೋಟದ ಮೂಲಕ ಬರುವಂತದ್ದು ಹೇಗೆ, ಇಲ್ಲಿ ಆಯ್ಕೆ ಆಯ್ತು ಅಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೋ ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ಮಾಡಬಹುದು? ಇದು ಐಸಿಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಏನ್ ಹೇಳ್ತೇವೋ ಅವರು ಒಂದು ಸಪರೇಟ್ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಲ್ಲಿ ಪಡೆದಂತ ರ್ಯಾಂಕಿನ ಇದ್ರ ಮೇಲೆ ಕೌನ್ಸಿಲಿಂಗ್ ಮಾಡಿ ಅಲ್ಲಿಂದ ಏನ್ ಮಾಡ್ತಾರೆ ಬೇರೆ ಬೇರೆ ರಾಜ್ಯಕ್ಕೆ, ಅವರಿಗೆ ಅದೇ ರಾಜ್ಯನೇ ಸಿಗೋ ಅವಕಾಶ ಬಹಳ ಕಡಿಮೆ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕಾಲೇಜಿನಲ್ಲಿ ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಪ್ರವೇಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಉದಾಹರಣೆಗೆ ಇವಾಗ ಹಿಮಾಚಲ ಪ್ರದೇಶ ಇರಬಹುದು, ಅರುಣಾಚಲ ಪ್ರದೇಶ ಇರಬಹುದು, ಹೀಗೆ ಬೇರೆ ಬೇರೆ ರಾಜ್ಯದವರು ಬಂದ್ಬಿಟ್ಟು ಮತ್ತೆ ಡೈರಿ ಕೆಮಿಸ್ಟ್ರಿ ಮತ್ತೆ ಡೈರಿ ಇಂಜಿನಿಯರಿಂಗ್ ಮತ್ತೆ ಡೈರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೀಗೆ ಹಲವಾರು ವಿಭಾಗಗಳು ಇರಲ್ಲಿ ಬರ್ತವೆ. ಈ ಯಾವ್ದಾರ ತಾವಿಗೆ ಇಷ್ಟವಾದಂತಹ ಒಂದು ವಿಭಾಗಗಳನ್ನ ತಾವು ಚೂಸ್ ಮಾಡ್ಕೋಬಹುದು. ಇದರಲ್ಲಿ ನೆಕ್ಸ್ಟ್ MSc ಪದವಿ ಪಡೆದ್ಮೇಲೆ ತಾವು ಮತ್ತೆ ಉನ್ನತ ಶಿಕ್ಷಣ ಮಾಡಬೇಕು ಅಂದ್ರೆ ಇದರಲ್ಲಿ PhD ಕೂಡ ಮಾಡಕ್ಕೆ ಅವಕಾಶ ಇದೆ. ಹಾಗಾಗಿ ಉನ್ನತ ಶಿಕ್ಷಣನ ಈ ತರ ಒಂದು ಸಬ್ಜೆಕ್ಟ್ ಇಂದ ಕೂಡ ತಾವು ಪಡೆಯುವ ಒಂದು ಅವಕಾಶ ಈ ಹೈನು ತಾಂತ್ರಿಕತೆ ವಿಜ್ಞಾನದಿಂದ ಪಡೆಯಬಹುದು. ಹೈನು ತಾಂತ್ರಿಕತೆಯಲ್ಲಿ ಪದವಿ ಪಡೆದಂತವರು ಉನ್ನತ ಶಿಕ್ಷಣವನ್ನು ಕೂಡ ಪಡೆದುಕೊಳ್ಳಬಹುದು, ಅದು ಸ್ನಾತಕೋತ್ತರ ಪದವಿ ಆಗಿರುತ್ತೆ, ಮತ್ತೆ ಸಂಶೋಧನೆಯಲ್ಲಿಯೂ ಕೂಡ ಅವಕಾಶ ಇರುತ್ತೆ. ಈ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಯನ್ನ ಪಡೆದಂತವ್ರಿಗೆ ಅಥವಾ ಉನ್ನತ ಶಿಕ್ಷಣವನ್ನ ಪಡೆದಂತವ್ರಿಗೆ ಏನೆಲ್ಲ ಮತ್ತೆ ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳು ಲಭ್ಯ ಇರುತ್ತೆ? ಇವಾಗ ಏನು ಪದವಿಯನ್ನ ಪಡ್ಕೊಂಡ್ ಬಂದಿದಾರೋ ಅವರಿಗೆ ಎರಡು ರೀತಿಯ ಅವಕಾಶಗಳು, ಒಂದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು. ಇವು ಮುಖ್ಯವಾಗಿ ಸರ್ಕಾರೇತರ ಸಂಸ್ಥೆ ಅಂದ್ರೆ ಈಗ ಉದಾಹರಣೆಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಡಿಯಲ್ಲಿ ಬರುವಂತಹ ಏನು ಮಿಲ್ಕ್ ಯೂನಿಯನ್ಸ್ ಡೈರಿಗಳಿದಾವೋ ಅಲ್ಲಿ ಅವರಿಗೆ ಉನ್ನತವಾದ ಸ್ಥಾನದಲ್ಲಿ ಜಾಬ್ಗಳು ಸಿಗ್ತವೆ. ಅಲ್ಲಿ ಟೆಕ್ನಿಕಲ್ ಆಫೀಸರ್ ಇರಬಹುದು, ಅಸಿಸ್ಟೆಂಟ್ ಮ್ಯಾನೇಜರ್ ಇರಬಹುದು, ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಲೆವೆಲ್ಗೂ ಕೂಡ ಅಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ಳೋ ಒಂದು ಅವಕಾಶ ಅಲ್ಲಿ ಇದೆ KMF ಅಲ್ಲಿ ಮತ್ತೆ ಮಿಲ್ಕ್ ಯೂನಿಯನ್ಗಳಲ್ಲಿ. ತದನಂತರ ದೇಶದ ಪ್ರತಿಷ್ಠಿತ ಸಂಸ್ಥೆಯಾದ ಅಮೂಲ್ ನಲ್ಲೂ ಕೂಡ ಅಲ್ಲಿ ನೇಮಕಾತಿ ಕೂಡ ಪ್ರಕ್ರಿಯೆ ನಡೀತವೆ, ಅಲ್ಲೂ ಕೂಡ ಮಾಡ್ಕೊಂತಾರೆ. ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಲ್ಲಿ ASRB ಮುಖಾಂತರ ಸೈಂಟಿಸ್ಟ್ ಆಗಿ ಕೂಡ ನೇಮಕಾತಿಯನ್ನು ಕೂಡ ಮಾಡ್ಕೊಂತಾರೆ. ಇದಾದ್ಮೇಲೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲೂ ಕೂಡ ಉದ್ಯೋಗದ ಅವಕಾಶನೂ ಕೂಡ ಇದೆ. ಮತ್ತೆ ಆದ್ಮೇಲೆ ಸಿಎಫ್ ಟೆರೆನಲ್ಲೂ ಕೂಡ ಉದ್ಯೋಗದ ಅವಕಾಶಗಳು ಕೂಡ ಇದಾವೆ. ಅದ್ರ ಜೊತೆಗೆ ಎನ್ಡಿಡಿಬಿ ಅಂತ ಏನು ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಹಾಮಂಡಳಿ ಇದೆಯೋ ಅಲ್ಲೂ ಕೂಡ ಡೈರಿ ಟೆಕ್ನಾಲಜಿ ಅವರಿಗೆ ನೇಮಕಾತಿ ಮಾಡ್ಕೊಳಕ್ ಅವಕಾಶ ಇದೆ. ಮತ್ತೆ ಎನ್ಡಿಆರ್ಐ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಕರ್ನಾಲ ಇದೆಯೋ ಅಲ್ಲೂ ಕೂಡ ನೇಮಕಾತಿ ಮಾಡ್ಕೊಳ್ಳೋ ಅವಕಾಶಗಳು ಇದಾವೆ. ಅದ್ರ ಜೊತೆ ಜೊತೆಗೇನೆ ಹಲವಾರು ಆರ್ ಎನ್ ಡಿ ವಿಭಾಗದಲ್ಲೂ ಕೂಡ ಇವರು ನೇಮಕಾತಿ ಹೊಂದೋಕೆ ಅವಕಾಶ ಇದೆ. ಅದ್ರ ಜೊತೆಗೆ ಬ್ಯಾಂಕಿಂಗ್ ವ್ಯವಸ್ಥೆನಲ್ಲೂ ಕೂಡ ಇವರು ನೇಮಕಾತಿಯನ್ನು ಹೊಂದ್ಕೋಬಹುದು. ಮತ್ತೆ ಇನ್ನಿತರ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇರಬಹುದು, ಸ್ಟೇಟ್ ಮತ್ತೆ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್, ಹೀಗೆ ಹಲವಾರು ರಂಗದಲ್ಲಿ ಇವರಿಗೆ ಅವಕಾಶಗಳು ಕೂಡ ಇದಾವೆ. ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು ನೇಮಕಾತಿ ಹೊಂದುವ ಒಂದು ಅವಕಾಶ ಕೂಡ ಈ ಡೈರಿ ಟೆಕ್ನಾಲಜಿ ಮಾಡಿದವರಿಗೆ ಅವಕಾಶ ಇದೆ. ತದನಂತರ ಪ್ರೈವೇಟ್ ಡೈರಿಗಳಲ್ಲಿ ಬಂದ್ರೆ ಇವತ್ತು ಪ್ರತಿಷ್ಠಿತ ಏನು ನಮ್ಮ ದೇಶದಲ್ಲಿ ಇರಬಹುದು, ನಮ್ಮ ರಾಜ್ಯದಲ್ಲಿ ಇರಬಹುದು, ಹಲವಾರು ಪ್ರತಿಷ್ಠಿತ ಪ್ರೈವೇಟ್ ಡೈರಿಗಳಿದಾವೋ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಹ್ಯಾಟ್ಸನ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಏನು ನಾವು ಆರೋಗ್ಯ ಡೈರಿ ಅಂತ ಹೇಳ್ತೀವೋ ಅಲ್ಲೂ ಕೂಡ ಉತ್ತಮವಾದ ಅವಕಾಶ ಇದೆ. ಇವತ್ತು ಸಾಕಷ್ಟು ಜನ ಪ್ರೈವೇಟ್ ಡೈರಿಗಳಲ್ಲಿ ಡೈರಿ ಟೆಕ್ನಾಲಜಿ ಮಾಡಿದಂತವ್ರು ಕೆಲಸ ಮಾಡ್ತಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ. ಹಾಗೆ ತಿರುಮಲ ಮಿಲ್ಕ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ, ಮಿಲ್ಕ್ ಫುಡ್ ಲಿಮಿಟೆಡ್ ಕೂಡ ಕೆಲಸ ಮಾಡ್ತಾರೆ, ಆಮೇಲೆ ಆಂಧ್ರದ ಹೆರಿಟೇಜ್ ಫುಡ್ ಇಂಡಿಯಾ ಲಿಮಿಟೆಡ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ, ಮತ್ತೆ ಕ್ವಾಲಿಟಿ ಲಿಮಿಟೆಡ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ, ಪರಾಗ್ ಡೈರಿ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ, ಮತ್ತೆ ಐಟಿಸಿ ನಲ್ಲೂ ಕೂಡ ಕೆಲಸ ಮಾಡ್ತಾರೆ, ಬ್ರಿಟಾನಿಯಾ, ಎಂಟಿಆರ್, ಮತ್ತೆ ಇಫ್ಕೋ. ಮತ್ತೆ ಇದು ನಮ್ಮ ದೇಶದಲ್ಲಿ ಡೈರಿಗಳಲ್ಲಿ ಬಿಟ್ಟ ಅಲ್ದಲ್ಲೇನೆ ಹೊರ ದೇಶದಲ್ಲೂ ಕೂಡ, ಉದಾಹರಣೆಗೆ ಅಲ್ಮರಾಯಿ ಅವರೇ ಬಂದು ಇಲ್ಲಿ ಕ್ಯಾಂಪಸ್ ಇಂಟರ್ನ್ಯೂ ಮಾಡಿ ಸರಿಸುಮಾರು 8-10 ಜನ ಅಭ್ಯರ್ಥಿಗಳನ್ನ ಪ್ರತಿ ವರ್ಷ ಇವತ್ತು ಹೊರದೇಶಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಬಲಂದ ಡೈರಿ ಕತಾರ್ನವರು ಕೂಡ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ಕೊಂತಾರೆ. ಮತ್ತೆ ಅದ್ರ ಜೊತೆಗೆ ಸಾಕಷ್ಟು ಹೊರದೇಶದಲ್ಲಿ ಅಮೆರಿಕದಲ್ಲಿ ಇರಬಹುದು ಡೈರಿ ಟೆಕ್ನಾಲಜಿ ಅವರು, ಹೀಗೆ ಎಲ್ಲಿ ಹೈನೋದ್ಯಮಗೆ ಬೇಡಿಕೆ ಇದೆಯೋ ಅಲ್ಲೆಲ್ಲ ಕಡೆ ಒಂದು ಜಾಬ್ನ ಡಿಮ್ಯಾಂಡ್ ಆ ಕಡೆ ಎಲ್ಲ ಇದೆ. ಸೇನೆಯಲ್ಲಿಯೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿ ಕೇಳಿದ್ದೀನಿ. ಖಂಡಿತವಾಗ್ಲು, ಈಗಾಗಲೇ ಹಲವಾರು ಜನ ಏರ್ ಫೋರ್ಸ್ ನಲ್ಲೂ ಕೂಡ ಕೆಲಸ ಮಾಡಿರೋ ಈ ಡೈರಿ ಟೆಕ್ನಾಲಜಿ ಮಾಡ್ಕೊಂಡು ಸೇನೆಯಲ್ಲೂ ಕೂಡ ಕೆಲಸ ಮಾಡ್ತಾರಂತವರು ಕೂಡ ಇದಾರೆ. ಈಗ ವೆಟರ್ನರಿ ಸೈನ್ಸ್ ಓದೋರ್ಗೂ ಕೂಡ ಸೇನೆಯಲ್ಲಿ ಅವಕಾಶಗಳಿರುತ್ತೆ. ಖಂಡಿತವಾಗ್ಲು, ಹಾಗೇನೆ ಡೈರಿ ಟೆಕ್ನಾಲಜಿ ಕೂಡ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಎಲ್ಲೆಲ್ಲಿ ಆಹಾರದ ಒಂದು ಇದೆಯೋ ಅಲ್ಲೆಲ್ಲ ಕೂಡ ಈ ಒಂದು ಡೈರಿ ಟೆಕ್ನಾಲಜಿ ಅವರನ್ನು ಕೂಡ ನೇಮಕಾತಿಯನ್ನು ಮಾಡ್ಕೊಂತಾರೆ. ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತೆ ಖಾಸಗಿ ವ್ಯವಸ್ಥೆಯಲ್ಲಿ ಯಾವ ಯಾವ ರೀತಿಯ ಹುದ್ದೆಗಳು ಸಿಗ್ತಕ್ಕಂತ ಸಾಧ್ಯತೆ ಇರುತ್ತೆ? ಖಾಸಗಿನಲ್ಲಿ ಪ್ರಪ್ರಥಮವಾಗಿ ನಾವು ಸರ್ಕಾರಿನಲ್ಲಿ ಹೇಳಬೇಕು ಅಂದ್ರೆ, ಉದಾಹರಣೆಗೆ ಹಾಸನ್ ಡೈರಿ ಏನಿದೆಯೋ ಅಲ್ಲೇನೆ ಸರಿಸುಮಾರು 10-12 ಜನ ಡೈರಿ ಟೆಕ್ನಾಲಜಿ ಅವರು ಕೆಲಸ ಮಾಡ್ತಾ ಇದಾರೆ. ಉದಾಹರಣೆಗೆ ಬೇರೆ ಬೇರೆ ವಿಭಾಗದಲ್ಲಿ, ಈಗ ಡೈರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಅಲ್ಲಿ ಡಿಟಿ ಟೆಕ್ನಿಕಲ್ ಆಫೀಸರ್ ಅಂತ ಕರೀತಾರೆ, ಈಗ ಲ್ಯಾಬ್ ಅಲ್ಲಿ ಆದ್ರೆ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ ಕರೀತಾರೆ, ಉದಾಹರಣೆಗೆ ಮಾರ್ಕೆಟಿಂಗ್ ಆದ್ರೆ ಮಾರ್ಕೆಟಿಂಗ್ ಆಫೀಸರ್ ಅಂತ ಕರೀತಾರೆ. ಈಗ ಹಲವಾರು ವಿಭಾಗದಲ್ಲಿ ಡೈರಿ ಟೆಕ್ನಾಲಜಿ ಅವರನ್ನ ನೇಮಕಾತಿ ಮಾಡ್ಕೊಳ್ತಾರೆ, ಅದು ವಿಶೇಷವಾಗಿ KMF ಮತ್ತೆ ಮಿಲ್ಕ್ ಯೂನಿಯನ್ಸ್ ಗಳಲ್ಲಿ ಈ ನೇಮಕಾತಿ ನಡೆಯುತ್ತೆ. ಪ್ರೈವೇಟ್ ಅಲ್ಲಾದ್ರೆ ತಮ್ಮ ಒಂದು ಸ್ಕಿಲ್ ಮೇಲೆ, ತಮ್ಮ ಒಂದು ಇಂಟರ್ವ್ಯೂ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅದ್ರ ಮೇಲೆ ತಾವು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಬಹುದು. ಈಗಾಗಲೇ ಉನ್ನತವಾಗಿ ಜನರಲ್ ಮ್ಯಾನೇಜರ್, ಮ್ಯಾನೇಜರ್ ಕ್ಯಾಡರ್ ಕೂಡ ಡೈರಿ ಟೆಕ್ನಾಲಜಿ ಕೆಲಸ ಮಾಡಿ ಉನ್ನತವಾದ ಮತ್ತು ವಿಶೇಷ ಸ್ಯಾಲರಿ ಪ್ಯಾಕೇಜ್ ಅನ್ನು ಕೂಡ ತಗೊಂತ ಇರೋಂತ ಒಂದು ಉದಾಹರಣೆಗಳನ್ನ ನೋಡಿದೀನಿ. ಇದಷ್ಟೇ ಅಲ್ಲದೆ ಕೆಲವು ಸಾರಿ ಕೇಳ್ತಾರೆ, ಯಾವುದೇ ಪದವಿಯನ್ನ ಪಡೆದವರಿಗೆ ನಾವು ಕೆಲಸದ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ, ಆ ತರದ ಒಂದು ಕೆಲಸಕ್ಕೂ ಕೂಡ ಇವರು ಹೋಗಬಹುದು. ನೋಡಿ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಎಲ್ಲಿ ಎಲ್ಲಿ ಜನರಲ್ ಡಿಗ್ರಿ ಕರೀತಾರೋ ಅಲ್ಲೆಲ್ಲ ಕೂಡ ಎಲ್ಲಾ ವಿಭಾಗದಲ್ಲಿ, ತಾವು ಬ್ಯಾಂಕಿಂಗ್ ಅಲ್ಲಿ ಇರಬಹುದು, ತಾವು ಪೋಸ್ಟ್ ಆಫೀಸ್ ಅಲ್ಲಿ ಇರಬಹುದು, ಕರ್ನಾಟಕ KPSC ನಡೆಸುವಂತ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಇರಬಹುದು, ಮತ್ತೆ IAS ಅಂಡ್ IPS ಎಕ್ಸಾಮ್ ಅಲ್ಲಿ ಇರಬಹುದು, ಅಲ್ಲೆಲ್ಲಾ ಕಡೆ ಈ ಡೈರಿ ಟೆಕ್ನಾಲಜಿ ಅವರು ನಾವು ಅಲ್ಲಿ ನೋಡಬಹುದು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನೇಮಕಾತಿ ಅಂದ ತಕ್ಷಣ ಹೇಳಕ್ ಏನು ಇಷ್ಟಪಡ್ತೀನಿ ಅಂದ್ರೆ, ಈಗಾಗಲೇ ಸಿವಿಲ್ ಸರ್ವಿಸ್ ನಲ್ಲಿ ನಮ್ಮ ಡೈರಿ ಟೆಕ್ನಾಲಜಿ ಅವರೇ IPS ಮಾಡಿಕೊಂಡು ಶ್ರೀಯುತ ಮಲ್ಲಿಕಾರ್ಜುನ ಪ್ರಸನ್ನ ಅವರು ರಾಷ್ಟ್ರೀಯ ತನಿಖಾ ಸಂಸ್ಥೆ ಏನು NIA ಅಲ್ಲಿ ಇನ್ಸ್ಪೆಕ್ಟರ್ ಆಫ್ ಜನರಲ್ IG ಆಗಿ ಭಾರತ ಸರ್ಕಾರದವರು ಏನ್ ನೇಮಕ ಮಾಡಿದಾರೋ ಅಲ್ಲಿ ನೇಮಕ ಆಗಿರೋ ಇವರು ಡೈರಿ ಟೆಕ್ನಾಲಜಿ ಅವರೇ. ಹಾಗಾಗಿ ಪ್ರತಿಯೊಂದು ರಂಗದಲ್ಲೂ ಕೂಡ, ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಡೈರಿ ಟೆಕ್ನಾಲಜಿ ಇದಾರೆ ಅನ್ನಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಹೈನು ತಾಂತ್ರಿಕತೆಯಲ್ಲಿ ಪದವಿಯನ್ನು ಪಡೆದಂತವರು ಎಷ್ಟರ ಮಟ್ಟಿಗೆ ಉದ್ಯೋಗದ ಒಂದು ಅವಕಾಶವನ್ನು ಗಳಿಸಿಕೊಳ್ತಾ ಇದ್ದಾರೆ? ಈಗ ಸರಿಸುಮಾರು ಯಾರು ಯಾರು ಹೈನು ತಾಂತ್ರಿಕತೆ ವಿಜ್ಞಾನ ಅಭ್ಯಾಸ ಮಾಡಿದಾರೋ ಅವ್ರಿಗೆ 100-100 ಜಾಬ್ ಅಲ್ಲಿದ್ದಾರೆ. ಇದುವರೆಗೂ ಕೂಡ ಯಾರು ಕೂಡ ಕೆಲಸ ಇಲ್ದಲೇನೆ ಅನ್ಎಂಪ್ಲಾಯ್ಮೆಂಟ್ ಆಗಂತ ಯಾರು ಇಲ್ಲ, 100-100 ಜಾಬ್ ಅಲ್ಲಿರೋಂತವ್ರನ್ನ ನಾವು ನೋಡಿದೀವಿ. ಯಾವಾಗ್ಲೂ ಕೂಡ ಒಂದು ಹಂತ ಇರುತ್ತೆ. ತಾವಾಗ್ಲೇ ಹೇಳಿದಾಗ ಹೈನೋದ್ಯಮ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾಗಿ ಬೆಳೆದಿರತಕ್ಕಂತ ಒಂದು ರಂಗ. ಇದರ ಭವಿಷ್ಯ ಹೇಗಿದೆ, ಮುಂದೆ ಉದ್ಯೋಗದ ಅವಕಾಶಗಳು ಇನ್ನು ಹೆಚ್ಚು ಪ್ರಮಾಣದಲ್ಲಿ ಲಭಿಸತಕ್ಕಂತ ಸಾಧ್ಯತೆ ಇರುತ್ತಾ ಹೇಗೆ? ಈಗಾಗಲೇ ನಾ ಹೇಳಿದಂಗೆ ನಮ್ಮ ದೇಶ ಹೈನೋದ್ಯಮದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಲ್ಲಿ ನಾವು ಹೈನುಗಾರಿಕೆ ಏನು ಬೆಳಿಬೇಕಾದ್ರೆ ಅದು ಇನ್ನೂ ಬಹಳ ದಾಪುಗಲನ್ನು ಇಟ್ಕೊಂಡು ಮುಂದೆ ಬೆಳಿಬೇಕಾಗುತ್ತೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೋಲಿಸಿದಾಗ ನಮ್ಮ ಗುಣಮಟ್ಟದ ಒಂದು ಪ್ರಶ್ನೆ ಬಂದಾಗ ನಾವು ಬಹಳನೇ ಹಿಂದೆ ಇದ್ದೀವಿ. ನಾವು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ರು ಕೂಡ ನಾವು ಗುಣಮಟ್ಟ ಕಾಪಾಡೋದ್ರಲ್ಲಿ ನಾವು ಬಹಳನೇ ಹಿಂದೆ ಇದ್ದೀವಿ. ಆ ಒಂದು ದೃಷ್ಟಿಯಿಂದ ನಮ್ಮ ಗುಣಮಟ್ಟನ ಕಾಪಾಡಿಕೊಂಡು ನಾವು ಇಲ್ಲೇನು ನಮ್ಮ ಒಂದು ಗುಣಮಟ್ಟ ಉತ್ಪನ್ನಗಳನ್ನ ನಾವು ಮಾಡ್ತೀವಿ, ಆ ಉತ್ಪನ್ನಗಳನ್ನ ನಾವು ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡೋದಾದಾಗ ಅಲ್ಲಿ ವಿಶೇಷವಾದ ಈ ತರ ಒಂದು ಹೈನು ವಿಜ್ಞಾನ ಅಭ್ಯಾಸ ಮಾಡಿದ್ರೆ ಅವರಿಗೆ ಉನ್ನತವಾದ ಅವಕಾಶಗಳು ಇದಾವೆ. ಮತ್ತೆ ಮುಖ್ಯವಾಗಿ ಇವತ್ತು ನಾವು ನೋಡಿದೀವಿ ಅಮೂಲ್ ಬಿಟ್ರೆ ನೆಕ್ಸ್ಟ್ ಒಂದು ಕಾಂಪಿಟೇಟಿವ್ ಸ್ಟೇಜ್ ಅಲ್ಲಿ ಇರೋದು ಅಂದ್ರೆ ಇವತ್ತು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ನಂದಿನಿ ಬ್ರಾಂಡ್ KMF. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ರಂಗದಲ್ಲೂ ಕೂಡ ಒಂದರ ಒಂದು ಚಾಲೆಂಜಿಂಗ್ ಏನೇ. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾವು ಹಾಸನ ಜಿಲ್ಲೆಯಿಂದ ತಗೊಂಡಾಗ, ಮಲೆನಾಡ ಪ್ರಾಂತ್ಯದಿಂದ ತಗೊಂಡಾಗ, ಇಲ್ಲಿ ಹಾಸನದಲ್ಲಿ ಒಂದು ಡೈರಿ ಹಬ್ಬ ಅಂತ ಹೇಳಬಹುದು. ಆ ತರ ಒಂದು ಅತ್ಯುನ್ನತವಾದ ಆಧುನೀಕರಣವಾದ ಒಂದು ತಂತ್ರಜ್ಞಾನ ಉಳ್ಳ ಒಂದು ಸಂಸ್ಥೆಗಳು ಇಲ್ಲಿ ಹಾಸನಕ್ಕೆ ಬರ್ತಾ ಇದಾವೆ. ಈಗಾಗಲೇ UHT ಪ್ಲಾಂಟ್ ಇದೆ, ಐಸ್ ಕ್ರೀಮ್ ಪ್ಲಾಂಟ್ ಇದೆ, ಮತ್ತೆ ಪೆಟ್ ಬಾಟಲ್ ಪ್ಲಾಂಟ್ ಇದೆ, ಮತ್ತೆ ಈ ಮುಂದೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ಸ್, ಹೀಗೆ ಹೈಲಿ ಟೆಕ್ನಾಲಜಿ ಡೆವಲಪ್ ಆಗಿರೋ ಒಂದು ತಂತ್ರಜ್ಞಾನ ಉಳ್ಳ ಒಂದು ಏನಾರ ಸಂಸ್ಥೆಗಳು ಬರಬೇಕು ಅಂದ್ರೆ ಅದು ನನಗೆ ಅನ್ಸುತ್ತೆ ಇದು ಹಾಸನದಲ್ಲಿ ಬರುತ್ತೆ. ಹಾಗಾಗಿ ಮುಂದೆ ಡೈರಿ ಟೆಕ್ನಾಲಜಿ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಯನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ಯುವಕರಿಗೆ, ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೈನು ತಾಂತ್ರಿಕತೆ ನಾನು ಗವರ್ನಮೆಂಟ್ ಜಾಬ್ಗೆ ಹೋಗಬೇಕು ಅಂದ್ರೆ ಅದು ಒಂದು ವಿಭಾಗ, ಇಲ್ಲ ನಾನು ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಾನು ದೊಡ್ಡ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬದುಕಬೇಕು, ನಾನು ಚಾಲೆಂಜ್ ಮಾಡಿ ಫುಡ್ ಟೆಕ್ನಾಲಜಿಸ್ಟ್ ಆಗಬೇಕು, ನಾನು ಡೈರಿ ಟೆಕ್ನಾಲಜಿಸ್ಟ್ ಆಗಬೇಕು, ಮತ್ತೆ ಫುಡ್ ಸೈಂಟಿಸ್ಟ್ ಆಗಬೇಕು ಅಂತ ಏನ್ ಅನ್ಕೊಂಡಿದಾರೋ ಅವ್ರಿಗೆ ಖಂಡಿತವಾಗಿ ಇದೊಂದು ಒಳ್ಳೆ ಅವಕಾಶ. ಯಾಕಂದ್ರೆ ಇಲ್ಲಿ ಪದವಿ ಮಾತ್ರ ಡೈರಿ ಟೆಕ್ನಾಲಜಿ, ಇಲ್ಲಿ ನೀವು ಬಿಡದಂತ ಯಾವುದೇ ಒಂದು ಕೋರ್ಸ್ ಇಲ್ಲ. ತಾವು ಕಂಪ್ಯೂಟರ್ ಓದ್ತೀರಾ, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಓದ್ತೀರಾ, ಮತ್ತೆ ಎಕ್ಸ್ಟೆನ್ಷನ್ ಓದ್ತೀರಾ, ಇಲ್ಲಿ ಮಾರ್ಕೆಟಿಂಗ್ ಓದ್ತೀರಾ, ಮತ್ತೆ ಇಲ್ಲಿ ಸೈನ್ಸ್ ಟೆಕ್ನಾಲಜಿ ಓದ್ತೀರಾ. ಸೊ ಹಾಗಾಗಿ ಯಾವ್ದು ರಂಗಾನು ಕೂಡ ನಿಮ್ಗೆ ಇಲ್ಲಿ ಕೊರತೆ ಇಲ್ಲ. ಹಾಗಾಗಿ ಇದು ಪರಿಪೂರ್ಣವಾದ ಒಂದು ವಿಜ್ಞಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಈ ಒಂದು ಕೋರ್ಸ್ ಮಾಡಲು ಮುಂದೆ ಭವಿಷ್ಯ ಕಟ್ಕೊಳಕ್ಕೆ ಯಾವುದೇ ತರ ಕೊರತೆ ಇಲ್ಲ ಅಂತ ಹೇಳ್ಬಹುದು. ಹೈನು ತಾಂತ್ರಿಕತೆಯ ಪದವಿಯನ್ನ ಪಡೆದಂತವರು ಸ್ವಂತ ಉದ್ಯಮಗಳನ್ನು ಕೂಡ ಪ್ರಾರಂಭ ಮಾಡಬಹುದು. ಈಗಾಗಲೇ ಹಲವಾರು ಜನ ಡೈರಿ ಟೆಕ್ನಾಲಜಿಯನ್ನ ಪಡೆದು ಪ್ರೈವೇಟ್ ಕೆಲಸಕ್ಕೆ ಹೋಗದಂಗೆ, ಸರ್ಕಾರಿ ಕೆಲಸಕ್ಕೆ ಹೋಗದಂಗೆ ಸಾಕಷ್ಟು ಡೈರಿ ಟೆಕ್ನಾಲಜಿ ಮಾಡಿದವರು ತನ್ನ ಸ್ವಂತ ಉದ್ಯಮ ಸೃಷ್ಟಿ ಮಾಡಿಕೊಂಡು ನೂರಾ ಜನಕ್ಕೆ ಕೆಲಸ ಕೊಟ್ಟು ಅವರು ಈಗ ಉತ್ತಮವಾದ ಒಂದು ಸಂಸ್ಥೆಯಾಗಿ ಕಟ್ಕೊಂಡಿದ್ದಾರೆ. ಹಾಗೇನೆ ಈಗ ಐಡಿ ಅಂತ ಏನೋ ಒಂದು ಸಂಸ್ಥೆ ಹುಟ್ಟಾಕಿದಾರೋ ಅವರು ಕೂಡ ಡೈರಿ ಟೆಕ್ನಾಲಜಿ ಮಾಡಿದಂತ ಅವರು ಕೂಡ ಅವರು ಪಾಲುದಾರನೇ. ಹಾಗಾಗಿ ಡೈರಿ ಟೆಕ್ನಾಲಜಿ ಮಾಡಿದವರು ಬರೀ ಸರ್ಕಾರಿ ಕೆಲಸನೇ ಇಲ್ಲ ಪ್ರೈವೇಟ್ ಕೆಲಸನಗಿಂತಲೂ ಕೂಡ ತನ್ನ ಸ್ವಂತ ಉದ್ಯಮವನ್ನು ಕೂಡ ಮಾಡಕ್ಕೆ ಒಂದು ಅವಕಾಶ ಈ ಒಂದು ಕೋರ್ಸಿಂದ ಸಾಧ್ಯ. ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ತಾವು ಮೊದಲೇ ಹೇಳಿದಂಗೆ ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ನಾನು ಪಶು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದಲ್ಲಿ ನಾನು ಪ್ರಾಧ್ಯಾಪಕರ ಒಂದು ಮುಖ್ಯಸ್ಥರಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತಾವು ಯಾವ ಟೈಮಲ್ಲಾದರೂ ಕೂಡ ನನ್ನ ನಂಬರ್ಗೆ ಕಾಲ್ ಮಾಡಬಹುದು. ನನ್ನ ನಂಬರು 9909074695. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9900704695. ಒಳ್ಳೆಯದು ಡಾಕ್ಟರ್ ದೇವರಾಜ್ ನಾಯ್ಕ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೆ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಚ್ ದೇವರಾಜ ನಾಯಕ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಎಂಎ ತಮ್ಮಣ್ಣ ಚಿತ್ರದ ಗೀತೆಯನ್ನ. ಟಿಜಿ ಲಿಂಗಪ್ಪ ಅವರು ಸಂಗೀತ ನೀಡಿರುವ ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಜಿವಿ ಅಯ್ಯರ್. ಗಾಯಕರು ಪಿಬಿ ಶ್ರೀನಿವಾಸ್. ಹದಿ ಹದಿ ಗೋಬು ನಾನು, ಹದಿ ಹದಿ ಗೋಬು ನಾನು, ನೀನಾರಿಗಾದೆಯೋ ಎಲೆ ಮಾನವ, ಹದಿ ಹದಿ ಗೋಬು ನಾನು, ನೀನಾರಿಗಾದೆಯೋ